ಚನ್ನಗಿರಿ ತಾಲೂಕು ಹೊದಿಗೆರೆ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಸುಬ್ರಹ್ಮಣ್ಯ ಎಂಬ ರೈತರು ನಮ್ಮೊಂದಿಗಿದ್ದಾರೆ. ಅವರು ತಮ್ಮಲ್ಲಿರ್ತಕ್ಕಂತಹ ಜಮೀನಿನಲ್ಲಿ ಮೆಕ್ಕೆಜೋಳ, ಹತ್ತಿ, ಅಡಿಕೆ ಹಾಗೂ ರಾಗಿ ಈ ಒಂದು ಬೆಳೆಗಳನ್ನು ಬೆಳೆದು ಕೃಷಿ ಮಾಡ್ತಾ ಇದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಬ್ರಹ್ಮಣ್ಯ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಸುಬ್ರಹ್ಮಣ್ಯ ಅವರೇ, ಏನಕ್ಕೋಸ್ಕರ ತಮಗೆ ಆಸಕ್ತಿ ಬಂತು? ಸರ್, ಆಸಕ್ತಿ ಅಂದ್ರೆ ಜಮೀನ್ ಮಾಡಿದ್ಮೇಲೆ ಅದ್ನ ಹಂಗೆ ಬಿಟ್ರೆ ಸುಮ್ಮನೆ ಇದಾಗುತ್ತೆ ಅನ್ನೋಕ್ಕೋಸ್ಕರ ನಾವೀಗ ಅದನ್ನ ಜಮೀನಲ್ಲಿ ಬೆಳೆಯೋದು, ಹತ್ತಿ ಆಗ್ಲಿ, ರಾಗಿ ಆಗ್ಲಿ, ಮೆಕ್ಕೆಜೋಳ ಆಗ್ಲಿ, ಅವುಗಳೆಲ್ಲ ಬೆಳೀತಾ ಇದೀವಿ. ಅದರಿಂದ ನಮಗೆ ಸ್ವಲ್ಪ ಆದಾಯ ಆಗ್ತಿದೆ. ಎಷ್ಟು ವರ್ಷದಿಂದ ಈ ಕೃಷಿ ಮಾಡ್ತಾ ಇರೋದು? ಈಗ ನಮ್ಮ ತಂದೆಯವ್ರು ಮಾಡ್ತಾ ಇದ್ರು, ಈಗ ಅವರು ಸ್ವಲ್ಪ ಮೆತ್ತಗಾದ್ಮೇಲೆ ನಾವು ಈಗ ಒಂದ್ 10 ವರ್ಷದಿಂದ ನಾವು ಮಾಡ್ತಿದೀವಿ. ಎಷ್ಟು ಎಕರೆ ಜಮೀನ್ ಇದೆ ತಮ್ಮ? 1 ಎಕರೆ ಇದೆ. 1 ಎಕರೆ 20 ಗುಂಟೆ ಇದೆ. ಯಾವ ತರ ಭೂಮಿ ಅದು? ನಮ್ಮ ಕಲ್ಲು ಸರ್, ಬಂಡೆ ಕಲ್ಲು ಮಿಶ್ರಿತ ಭೂಮಿ. ಏನ್ ಬೆಳಿಲಿಕ್ಕೆ ಆ ಭೂಮಿ ತುಂಬಾ ಚೆನ್ನಾಗಿರುತ್ತೆ ಸರ್? ಭೂಮಿ ಬೆಳಿಲಿಕ್ಕೆ ಅಂದ್ರೆ ನಿಮ್ಮ ಭೂಮಿ ಯಾವ ಬೆಳೆ ಬೆಳೆದ್ರೆ ತುಂಬಾ ಆದಾಯ ಬರುತ್ತೆ ಮತ್ತು ಇಳುವರಿ ಬರುತ್ತೆ? ಸರ್, ಹತ್ತಿ ಬೆಳೆದ್ರೆ ಒಳ್ಳೆ ಇಳುವರಿ ಬರುತ್ತೆ ಸರ್. ಅದು ಯಾಕಂದ್ರೆ ದಿಬ್ಬ ಪ್ರದೇಶ ಅಲ್ಲ, ಹಂಗೆ ನೀರ್ ನಿಲ್ಲ ಏನಿಲ್ಲ, ನೀರ್ ಹರಿದು ಬಂದು ಸುಮ್ ಮುಂದೆ ಹೋಗ್ಬಿಡುತ್ತೆ. ಒಳ್ಳೆ ಟೈಮ್ ಮಳೆ ಆದ್ರೆ ಹತ್ತಿ ಹಾಕಿ ಹತ್ತಿ ಒಳ್ಳೆ ಬೆಳವಣಿಗೆ ಸಿಗುತ್ತೆ. ತಾವು ಯಾವ ಬೆಳೆಗಳನ್ನು ಬೆಳ್ಕೊಂಡ್ರದ್ದು ಸರ್? ನಾವು ಹತ್ತಿ, ರಾಗಿ, ಮೆಕ್ಕೆಜೋಳ, ಅಡಿಕೆ ಹಾಕಿದೀವಿ. ಸ್ವಲ್ಪ ಹಾಕೊಂಡಿದೀವಿ. ಇರೋ ಜಮೀನಲ್ಲಿ ಏನಿದೆ ಅದನ್ನ ಸ್ವಲ್ಪ ಮೇಂಟೈನ್ ಮಾಡ್ತಿದ್ವಿ. ಒಟ್ಟಲ್ಲಿ ಮಿಶ್ರ ಬೇಸಾಯ ಪದ್ಧತಿಯನ್ನ ಅನುಸರಿಸಿದ್ರಿ? ಹೌದು ಸರ್. ಈ ಮೆಕ್ಕೆಜೋಳ ಅಂತ ಹೇಳಿದ್ರೆ, ಮೆಕ್ಕೆಜೋಳ ಕೃಷಿ ಬಗ್ಗೆ ಹೇಳ್ತಾದ್ರೆ ಯಾವ ರೀತಿ ಮಾಡಿದ್ರಿ, ಯಾವ ರೀತಿ ಭೂಮಿನ ಹದಗೊಳಿಸ್ಕೊಂಡ್ರಿ, ಯಾವ ಸಮಯದಲ್ಲಿ ನೀವು ಬಿತ್ತನೆ ಮಾಡಿದ್ರಿ ಅದ್ರ ಬಗ್ಗೆ? ಮುಂಗಾರು ಮಳೆ ಬಿದ್ದ ತಕ್ಷಣ ಬೇಸಾಯಲ್ಲಿ ನೇಗಿಲನ್ನು ಓಡಿ ಭೂಮಿನ ಹದಗೊಳಿಸಿ ಅದಾದ ನಂತರ ಮತ್ತೆ ತಿರ್ಗಾ ಯಾವ್ದಾರ ಮಳೆ ಬಂದಾಗ ಮತ್ತೆ ತಿರ್ಗಾ ಭೂಮಿಯನ್ನು ಇನ್ನೊಂದ್ಸರಿ ಕ್ಲೀನ್ ಆಗಿ ಎಲ್ಲ ಗಿಡ ಇಲ್ದಂಗೆಲ್ಲ ಕ್ಲೀನ್ ಚೊಕ್ಕ ಮಾಡ್ಕೊಂಡು ಅದಾದ ತಕ್ಷಣ ಮತ್ತೆ ಏನು ಮಳೆ ಸ್ವಲ್ಪ ಬಂತು ಅಂದ್ರೆ ಬೀಜ ಹಾಕ್ಬಿಟ್ಟು ಬಿತ್ತನೆ ಮಾಡ್ತೀವಿ ಬೇಸಾಯದಲ್ಲಿ. ಅಂದ್ರೆ ತಾವು ಯಾಂತ್ರೀಕೃತ ಬೇಸಾಯನ ಅಥವಾ ಎತ್ತಿನ ಬೇಸಾಯ? ಎತ್ತಿನ ಬೇಸಾಯ. ನಮ್ದು ಎರಡು ಎತ್ತಿದೆ, ಒಂದು ಆಕಳಿದೆ. ಅದ್ರಿಂದ ನಾವು ಬೇಸಾಯ ಮಾಡ್ಕೊಂಡು ಅದರಲ್ಲೇ ಬಿತ್ಕೊಂಡು ಅದರಲ್ಲೇ ಕುಂಟೆ ಹೊಡಿಯೋದು, ಕಳೆ ತೆಗೆಯೋದು ಆಗ್ಲಿ, ಬೇಸಾಯ ಮಾಡೋದಾಗ್ಲಿ, ಪ್ರತಿಯೊಂದು ಅದರಲ್ಲೇ ಮಾಡ್ಕೊಳ್ತೀವಿ. ನಾವು ಟ್ರ್ಯಾಕ್ಟರ್ ಗಿಟ್ರಲ್ಲಿ ಏನು ಮಾಡೋಕ್ಕೋಗಲ್ಲ, ಎತ್ತಿದ ಅನ್ನೋಕ್ಕೋಸ್ಕರ ಅದರಲ್ಲೇ ಮೇಂಟೈನ್ ಮಾಡ್ತಿದ್ವಿ. ಅಂದ್ರೆ ಇತ್ತೀಚಿನ ದಿನದಲ್ಲೆಲ್ಲ ಯಾಂತ್ರೀಕೃತ ಮಾಡ್ತಾರೆ, ನೀವೇಕಿನ್ನು ಹಳೆ ಪದ್ಧತಿನೇ ಉಪಯೋಗಿಸ್ತಾ ಇದ್ದಾರೆ? ಹಳೆ ಪದ್ಧತಿ ಅಂದ್ರೆ ನಮ್ಮ ತಾತ ಮುತ್ತಾತರು ಅಪ್ಪಾಜಿ ಅವರೆಲ್ಲ ದನ ಕರುಗಳಿಂದನೇ ಮಾಡ್ಕೊಂಡ್ಬಂದಿದ್ರಲ್ಲ, ಅದನ್ನೇ ಮತ್ತೆ ನಮ್ಮ ಮತ್ತಿರ್ಗ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಟ್ರ್ಯಾಕ್ಟ್ರಿಗಾದ್ರೆ ಬಂಡವಾಳ ಕೊಡ್ಬೇಕು, ಇದಕ್ಕಾದ್ರೆ ಏನಿಲ್ವಾ, ಬೇಸಾಯದ ಮೇವು ಮುಡಿಸಿ ನೋಡ್ಕೊಂಡು ನಾವು ಅದ್ರಲ್ಲಿ ಎತ್ತಲ್ಲಿ ಬಿತ್ತನೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಮೆಕ್ಕೆಜೋಳ ಅಂತ ಹೇಳಿದ್ರಿ, ಅದ್ರ ಯಾವ ರೀತಿ ಅದ್ರ ಬೇಸಾಯ ಅಂದ್ರೆ ಯಾವ ರೀತಿ ಹಾಕೋದಾಗ್ಲಿ, ಸಸಿಗಳನ್ನ ಮಾಡೋದಾಗ್ಲಿ ಆ ತರ? ಅದು ಸಾಲು ಹೊಡೆದು ಬೀಜ ಹಾಕ್ತಿವಿ. ಬೀಜ ಹಾಕಿದ ನಂತರ ಅದು ಹುಟ್ಟಿದ ತಕ್ಷಣ ಒಂದ್ಸರಿ ಕಳೆ ತೆಗಿತೀವಿ. ಕಳೆ ತೆಗೆದ ತಕ್ಷಣ ಕುಂಟೆ ಹೊಡಿತೀವಿ. ಕುಂಟೆ ಹೊಡೆದ ತಕ್ಷಣ ಒಂದು ಅದಕ್ಕೆ ಬಂದ್ಮೇಲೆ ಗೊಬ್ಬರ ಹಾಕ್ತಿವಿ. ಗೊಬ್ಬರ ಹಾಕಿದ ತಕ್ಷಣ ಅಲ್ಲಿಗೆ ಬಂತು, ಬಿತ್ತನೆ ಬಂತು ಅಂದ್ರೆ ಅಲ್ಲಿಗೆ ಬಿಟ್ಬಿಡ್ತೀವಿ. ಅವಾಗ ಮೆಕ್ಕೆಜೋಳ ಒಣಗಾದ್ಮೇಲೆ ಅದನ್ನ ಮುರಿದು ತಗೊಬಂದು ಒಣಗಿಸಿ, ಒಣಗಿರುತ್ತೆ ಅದು ತಂದು ಮುರಿದು ಮಿಷಿನ್ಗೆ ಹಾಕಿ ಅದನ್ನ ಮಾರಾಟ ಮಾಡ್ತೀವಿ. ಅಂದ್ರೆ 1 ಎಕರೆಗೆ ಎಷ್ಟು ಪ್ಯಾಕೆಟ್ ಇದು ಬೀಜ? ಮೆಕ್ಕೆಜೋಳ ಪ್ಯಾಕೆಟ್ ಅಂದ್ರೆ 1.5 ಪ್ಯಾಕೆಟ್ ಬೇಕು ಮೆಕ್ಕೆಜೋಳ 1 ಎಕರೆಗೆ. ಅದನ್ನು ಸಾಲು ಅಗಲ ಮಾಡ್ಕೊಂಡ್ರೆ ಕಮ್ಮಿ ಆಗುತ್ತೆ, ಕಮ್ಮಿ ಸಾಲು ಅಗಲ ಕಮ್ಮಿ ಮಾಡ್ಕೊಂಡ್ರೆ ಜಾಸ್ತಿ ಬೀಜ ಹೋಗುತ್ತೆ. ಆ ತರ ಕಾಣ್ತೀವಿ. ಸಾಲು ಅಗಲ ಕಮ್ಮಿ ಅಂದ್ರೆ ಎಷ್ಟು ಅಗಲ? 1 ಅಡಿ ಬಿತ್ತಿದ್ರೆ ಕಾಳುಗಳು ಜಾಸ್ತಿ ಹೋಗ್ತವೆ, 1 ಕಾಲು ಅಡಿ ಬಿತ್ತನೆ ಮಾಡಿದ್ರೆ ಜಾಸ್ತಿ ಬೀಜ ಕಮ್ಮಿ ಇದಾಗುತ್ತೆ. ಅಂದ್ರೆ ಸಾಲು ಹೊಡೆದ್ಮೇಲೆ ಬಿತ್ತನೆ ಬೀಜ ಬಿಟ್ಟದ್ಮೇಲೆ ಮತ್ತೆ ಅದನ್ನ ನೀವು ನೇಗ್ಲು ಹಾಕಕ್ಕಾಗಲ್ಲ? ಇಲ್ಲ, ನೇಗ್ಲು ಹಾಕಕ್ಕಾಗಲ್ಲ, ಬರೀ ಕುಂಟೆಲ್ಲೇ ತಿದ್ದುಪಡಿ ಮಾಡ್ಕೊಂತೀವಿ. ಅಂದ್ರೆ ತಾವು 1.5 ಎಕರೆ ಸಂಪೂರ್ಣವಾಗಿ ಮೆಕ್ಕೆಜೋಳನ ಹಾಕಿರೋದು? ಮೆಕ್ಕೆಜೋಳ ಅಷ್ಟು ಹಾಕಿಲ್ಲ, ಸ್ವಲ್ಪ ಹಾಕೊಂಡಿದ್ವಿ. 1 ಪ್ಯಾಕೆಟ್ ಮೆಕ್ಕೆಜೋಳ ಹಾಕೊಂಡಿದ್ವಿ, 1 ಕಾಲು ಪ್ಯಾಕೆಟ್. ಅದರಲ್ಲಿ ಒಂದ್ ಸ್ವಲ್ಪ ಒಂದು 1/2-5 ಸೇರಷ್ಟು ರಾಗಿ ಹಾಕೊಂಡಿದ್ವಿ. ಮತ್ತೆ ತಿರ್ಗಾ ಒಂದ್ ಸ್ವಲ್ಪ ಅಡಿಕೆ ಹಾಕೊಂಡಿದ್ವಿ. ಅಡಿಕೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮಾಡ್ಕೊಂತಿರ್ತೀವಿ. ಯಾವ್ದು ತಾವು ಹಾಕಿರೋದು ಮೆಕ್ಕೆಜೋಳ? ನಾವು ಲಕ್ಷ್ಮಿ ಬೀಜ ಅಂತ ಬರುತ್ತೆ ಅದನ್ನ ಹಾಕಿದೀವಿ. ಏನಕ್ಕೋಸ್ಕರ ಅದನ್ನ ಆಯ್ಕೆ ಮಾಡ್ಕೊಂಡಿರ್ತದೆ? ಯಾಕಂದ್ರೆ ಅದು ನಮ್ಮ ನೆಲಕ್ಕೆ ಸೂಕ್ತವಾದ ಬೆಳೆ, ಅದು ಬೀಜ ಲಕ್ಷ್ಮಿ ಬೀಜ ಅಂತೇಳಿ. ಹಂಗಾಗಿ ಅದ ಹಾಕಿದ್ರೆ ಒಂಚೂರು ಇಳುವರಿ ಬರುತ್ತೆ ಅನ್ನೋಕ್ಕೋಸ್ಕರ ನಾವು ಹಾಕಿದೀವಿ ಅದನ್ನ. ಇಳುವರಿ ಅಂದ್ರೆ ಎಷ್ಟು ಬರ್ಬೋದು? ಒಂದು ಪ್ಯಾಕೆಟ್ ಏನಿಲ್ಲದ್ರು 15 ಕ್ವಿಂಟಲ್ ಬರುತ್ತೆ. ಮಳೆ ಇದು ತುಂಬಾ ಜಾಸ್ತಿ ಆದ್ರಿಂದ ಸ್ವಲ್ಪ ಬೆಳೆ ಈ ಸರಿ ವರ್ದ ಪೆಡ್ತಿದೆ. ಮಳೆ ಜಾಸ್ತಿ ಇರೋದ್ರಿಂದ ಒಂಥರ ಜೋಳಗಳಿಗೆಲ್ಲ ಒಂಥರ ಬೆಳವಣಿಗೆ ಎಲ್ಲ ಕೆಂಪತ್ತಿ ಶೀತ ಜಾಸ್ತಿ ಆಗಿ ಎಲ್ಲ ಹಾಳಾಗ್ಬಿಟ್ಟಿದೆ. ನೋಡ್ಬೇಕು ಈ ತರ ಇದೇ ತರ ಬರ ಮಳೆ ಎಲ್ಲ ಬರುವತ್ತಪ್ಪ ಅಂದ್ರೆ ಚೆನ್ನಾಗಿ ಬರುತ್ತೆ ಬೆಳೆ. ನಿಮ್ಮ ಒಂದು ಅನಿಸಿಕೆ ಪ್ರಕಾರ ಎಷ್ಟು ಬರ್ಬೋದು ಅಂತ? ನಮ್ಮ ಮನಸ್ಸಿಗೆ ಪ್ರಕಾರ ವರ್ಷ ನಾವು 15 ಕ್ವಿಂಟಲ್ 11 ಕ್ವಿಂಟಲ್ ಬೆಳೀತಿದ್ವಿ. ಈ ಸರಿ ಹೆಚ್ಚು ಕಮ್ಮಿ 8 ಕ್ವಿಂಟಲ್ ಬೆಳೀತೀವಿ ಇಲ್ಲ ಗೊತ್ತಿಲ್ಲ, ಆ ಲೆಕ್ಕಾಚಾರದಲ್ಲಿ. ಎಷ್ಟು ಈಗ ಇರೋ ಧಾರಣೆ ಎಷ್ಟು? ಧಾರಣೆ ಬೆಲೆನಾ? ಬೆಲೆ ನಾವು ಕೊಡೋಕ್ರೆ 2100 ರೂಪಾಯಿ ಇತ್ತು. ಈ ಸರಿ ಏನ್ ಬೆಲೆ ಸಿಗುತ್ತೋ ಗೊತ್ತಿಲ್ಲ ನಮಗೆ. ಬೆಲೆ ಬಂದ್ಮೇಲೆ ನಿಖರವಾಗಿ ಗೊತ್ತಾಗತ್ತೆ ನಮಗೆ. ಖರ್ಚಿನ ಬಗ್ಗೆ ಹೇಳೋದಾದ್ರೆ ಎಷ್ಟು ಖರ್ಚು? 1 ಎಕರೆ ನಮ್ಗಿರೋ 1.5 ಎಕರೆಗೆ ಖರ್ಚು ಮೆಕ್ಕೆಜೋಳ ಹಾಕಿದೀವಿ ವಸ್ತು ಬೆಳಗ್ಗೆ ಸೇರಿ ಖರ್ಚು ಏನೇನಿದ್ರು 30-35 ಸಾವಿರ ರೂಪಾಯಿ ಬಂದಿದೆ 1 ಎಕರೆ. ನಿರ್ವಹಣೆಯಲ್ಲಿ ಯಾವ ತರ ಮಾಡ್ತೀರ? ಬೇಸಲ್ಲೇ ನಿರ್ವಹಣೆ ಮಾಡ್ಕೊಂತೀವಿ. 1 ಅಡಿ ಬಂದ್ಮೇಲೆ ಗೊಬ್ಬರ ಹಾಕ್ತಿವಿ. ಒಂದಡಿ ಬಂದ ತಕ್ಷಣ ಗೊಬ್ಬರ ಹಾಕಿದ ತಕ್ಷಣ ಕುಂಟೆ ಹೊಡಿತೀವಿ. ಕುಂಟೆ ಹೊಡೆದ ತಕ್ಷಣ ಕಳೆ ಕಳೆ ಬಂತ. ಕಳೆ ಕಿದ್ದ ತಕ್ಷಣ ಮತ್ತಿರ್ಗ ಅದೊಂದು ಲೆವೆಲ್ಗೆ ಬರುತ್ತಾ ಸುಲಿಂಗಿ ಹೊಡಿಯಲಕ್ಕೆ ಚರು ಬಂದಾಗ ಅವಾಗ ಇನ್ನೊಂದ್ಸರಿ ಗೊಬ್ಬರ ಹಾಕ್ಬಿಟ್ಟು ಅಲ್ಲಿ ಕ್ಲೋಸ್ ಮಾಡ್ಬಿಡ್ತೀವಿ. ಅವಾಗ ಲಾಸ್ಟಿಗೆ ಕಟಾವಿಗೆ ಹೋಗೋದು ನಾವು. ಮೆಕ್ಕೆಜೋಳ ಬಂದು ಎಲ್ಲ ಫುಲ್ ಒಣಗಿರುತ್ತಲ್ಲ, ಅವಾಗ ಕಟಾವಿಗೆ ಹೋಗಿ ಕಟಾವ್ ಮಾಡ್ಕೊಂಡ್ ಬರ್ತೀವಿ. ಅಂದ್ರೆ ಕಳೆಗಳ ನಿರ್ವಹಣೆ ಅಂತಂದ್ರೆ ನೀವೇ ಮಾಡಿಸೋದು ಅಥವಾ? ಇಲ್ಲ ಇಲ್ಲ, ಔಷಧಿ ಗಿಸ್ತೀವಿ ನಾವು, ಯಾವ್ದು ಸಿಂಪಡಿಸಲ್ಲ. ನಾವು ಲೇಬರ್ ಇಟ್ಟು ಕಳೆ ಕೀಳಿಸ್ತೀವಿ. ಮನೇಲಿ ಇದಾರಲ್ಲ, ಮನೇಲಿ ಇದ್ದಾರೆ, ಲೇಬರ್ ಕರ್ಕೊಂಡೋಗಿ ಕಳೆ ಕೀಳಿಸಿ ಗೊಬ್ಬರ ಹಾಕ್ತೀವಿ. ಅಂದ್ರೆ ಮೆಕ್ಕೆಜೋಳಕ್ಕೆ ಕೂಲಿ ಕಾರ್ಮಿಕರು ಜಾಸ್ತಿ ಬೇಕಾಗ್ತಾರೆ? ಹೌದು, ಬೇಕಾಗುತ್ತೆ. ಅದು ಒಂದಿನ, ಈಗ 4 ದಿನ ಆಗೋದು, ಇನ್ನು 8 ದಿನ ಆಗ್ಲಿ, ಮನೇಲಿ ಮಾಡೋಣ ಅಂತ ಮಾಡ್ತಿದ್ರು ನಾವು. ಆದಾಯ ಬರ್ತಾ ಇದೆ ಅಥವಾ ಎಷ್ಟು? ವರ್ಷ ವರ್ಷ ಆದಾಯ ಬರೋದು, ಆದ್ರೆ ಈ ಸರಿ ಸ್ವಲ್ಪ ಕಮ್ಮಿನೇ ಅನ್ಸುತ್ತೆ. ಯಾಕಂದ್ರೆ ಮಳೆ ಜಾಸ್ತಿ ಇದೆಲ್ಲ, ಎಲ್ಲ ಜೋಳ ಎಲ್ಲ ಒಣಗೋಗ್ಬಿಟ್ಟಿದಾವೆ, ಹಂಗಾಗಿ ಸ್ವಲ್ಪ ಕಮ್ಮಿನೇ ಈ ಸರಿ. ಅದ್ ಬಂದ್ಮೇಲೆ ಇಷ್ಟ ಬಂತು ನಿರ್ವಹಣೆ, ಇಷ್ಟ ಮಾಡಿದೀವಿ, ಇಷ್ಟ ಬಂತು ಅಂತೇಳಿ ಅವಾಗ್ಲೇ ಗೊತ್ತಾಗುತ್ತೆ, ಅಲ್ಲ ಗಂಟೆ ಇನ್ನೂ ಗೊತ್ತಾಗಲ್ಲ. ಅಂದ್ರೆ ಅದು ನೀರ್ ಜಾಸ್ತಿ ಇದ್ರೆ ಕಡಿಮೆ ಬರುತ್ತೆ ಅಂತಾನ? ನೀರ್ ಜಾಸ್ತಿ ಆದಷ್ಟು ಅದು ಒಣಗೋಗ್ಬಿಡುತ್ತೆ, ಕೆಂಪತ್ತಿ ಒಂಥರ ರೋಗ ಸಿಸ್ಟಮ್ ಆಗಿ ಹೋಗ್ಬಿಡುತ್ತವೆ. ಮಳೆ ಎಷ್ಟು ಲಿಮಿಟೇಷನ್ ಇರುತ್ತೆ ಅಷ್ಟೇ ಬೆಳವಣಿಗೆ ಬರುತ್ತದೆ. ಮಳೆ ಜಾಸ್ತಿ ಆಗಂಗಿಲ್ಲ, ಕಮ್ಮಿ ಆಗಂಗಿಲ್ಲ, ಅದ್ ಎಷ್ಟು ಇರುತ್ತೆ ಅಷ್ಟು ಬರ್ಬೇಕು. ಜೋಳಕ್ಕೆ ಬರ್ತಕ್ಕಂಥ ರೋಗಗಳು ಏನೇನು, ಯಾವ್ದಕ್ ಬರುತ್ತೆ? ಜೋಳಕ್ಕೆ ಬರೋ ರೋಗ ಅಂದ್ರೆ ಕೊಳೆ ರೋಗ ಬರುತ್ತೆ, ಅದು ಬಿಟ್ಟರೆ ಸುಳೆ ರೋಗ, ಅದು ಬಿಟ್ಟರೆ ಕಾಂಡ ಕೊರಗಳು ಬೀಳುತ್ತಲ್ಲ ಆತರ ಬೀಳುತ್ತೆ ಅದಕ್ಕೆ. ಅದರಿಂದ ಬಾರಿ ರೈತರಿಗೆ ಪೆಟ್ಟು ಅನ್ಸರು. ರೋಗ ಬಿದ್ದಾಗ ತೊಂದರೆ ಅವರಿಗೆ, ರೋಗ ಇಲ್ದಂಗ ಇತ್ತಪ್ಪ ಅಂದ್ರೆ ಚೆನ್ನಾಗಿ, ಏನು ತೊಂದರೆ ಆಗಲ್ಲ. ರೋಗ ಬರೋದಕ್ಕಿಂತ ಮುಂಚಿತವಾಗಿ ತಾವು ಮುಂಜಾಗ್ರತೆ ಕ್ರಮ ಏನಾದ್ರು ತಗೋತೀರಿ? ಮುಂಜಾಗ್ರತೆ ಅಂದ್ರೆ ಸ್ಟಾರ್ಟಿಂಗ್ ಈಗ ಹುಳ ಬೀಳ್ತೈತೆ ಬೀಳ್ತೈತೆ ಅಂದ್ರೆ ಎಲೆಗಳೆಲ್ಲ ಚಿಕ್ಕಿ ಚಿಕ್ಕಿ ಕಾಣ್ತಾವ, ಆ ಟೈಮಲ್ಲಿ ಮಾಡ್ಬಿಡೋದು ಔಷಧಿ ಸಿಂಪಡಣೆ ಮಾಡ್ಬಿಡೋದು. ಅದು ಔಷಧಿ ಸಿಗ್ಲಿದ್ರೆ ಸೋಪಿ ನೀರು ಶಾಂಪು ಆ ತರದ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಕ್ಯಾನಲ್ ಹಾಕಿ ಔಷಧಿ ಸಿಂಪಡಿಸ್ತೀವಿ. ಔಷಧಿ ಬದಲು ಸೋಪು ಶಾಂಪು ಅಂದ್ರೆ ಏನಕ್ಕೋಸ್ಕರ? ಅದು ಹುಳ ಸಾಯಲಿಕ್ಕೆ. ಸುಳೆ ರೋಗ ಅಲ್ಲಿ ಹುಳ ಕುಂತಿರುತ್ತೆ, ಔಷಧಿ ಸಿಂಪಡಿಸಿದ್ರೆ ಸಾಯಲ್ಲ. ಈ ಸೋಪು ಶಾಂಪು ಮತ್ತಿರ್ಗ ಯಾವ್ಯಾವ ಕೆಮಿಕಲ್ ಕೊಡ್ತಾರ ಅವನ್ನೆಲ್ಲ ಹಾಕ್ಬಿಟ್ಟು ಗ್ಯಾಸ್ ಇದ್ರಲ್ಲಿ ಔಷಧಿ ಬಿಡ್ತೀವಲ್ಲ ಕ್ಯಾನಲ್ಲಿ, ಆ ಕ್ಯಾನಲ್ ಸಿಂಪಡಿಸಿದ್ರೆ ಅದು ಹುಳ ಸಾಯ್ತೇವೆ ಅಂತ ನಂಬಿಕೆ ಮೇಲೆ ಹೊಡಿತೀವಿ. ಅದು ಹೊಡೆದ್ರು ಅಷ್ಟು ಸತ್ತಿರೋದ್ ನಿಜ, ಹಂಗಾಗಿ ಅದನ್ನ ಉಪಯೋಗಿಸ್ತೀವಿ ನಾವು. ನಿಮ್ಗೆ ಆ ಕಾಲದಿಂದ ಅದು ಮನ್ಸಿಗೆ ಬಂದಿರೋ ಅಥವಾ ಇತ್ತೀಚೆಗೆ ಅದು ಬಂದ? ಅಲ್ಲ, ಇತ್ತೀಚೆಗೆ ಬಂದಿರೋದು. ಆ ಕಾಲದಲ್ಲಿ ಆ ತರ ರೋಗಗಳೇ ಕಂಡಿದ್ದಿಲ್ಲ ಬೆಳೆಗಳು, ಈಗ ಕಾಣ್ತಿದ್ದಾವೆ ಸುಮಾರು ರೋಗಗಳು, ಹಂಗಾಗಿ ಈಗ ಇತ್ತೀಚೆಗೆ ಉಪಯೋಗಿಸ್ತಿದ್ವಿ. ಆತರ ನಮ್ಮ ರೇಟಿಗೆ ತಕ್ಕಂತೆ ಒಂದು 11 ಕ್ವಿಂಟಲ್ನಿಂದ ಈಗಿರೋ ಬೆಳೆಗೆ ಹೆಚ್ಚು ಕಮ್ಮಿ 3-3.5 ಸಾವಿರ ಸಿಗ್ಬೋದು ಅನ್ಸುತ್ತೆ. ಆದ್ರೆ ಇನ್ನು ಇನ್ ಮುಂದೆ ಇನ್ನು ಬೆಲೆ ಇನ್ನು ಎಕರ ಕಟ್ಟಿಲ್ಲ, ಅದಿನ್ನು ಬೆಲೆ ಎಷ್ಟು ಸಿಗುತ್ತೋ ಅದ್ರ ಮೇಲೆ ನಮಗೆ ಇದು. ಎಲ್ಲಿ ಮಾರ್ಕೆಟಿಂಗ್ ಮಾಡ್ತೀರಿ? ಇಲ್ಲೇ ಬರ್ತಾರೆ, ಅವ್ರ ಖರೀದಿದ್ದಾರೆ ಇಲ್ಲಿಗೆ ಬರ್ತಾರೆ, ಇಲ್ಲೇ ಬಂದ್ಬಿಟ್ಟು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಮೂರ್ಖ ಬಂದ್ಮೇಲೆ ಅದ್ ಮಿಷಿನ್ಗೆ ಹಾಕ್ತಿವಿ, ಮಿಷಿನ್ಗೆ ಹಾಕ್ಬಿಟ್ಟು ಒಂದು ರಾಶಿ ಮಾಡಿರ್ತೀವಿ, ರಾಶಿ ಮಾಡಾದ್ಮೇಲೆ ಬಂದು ಅವರು ತೂಕ ಮಾಡ್ಕೊಂಡು ಕ್ವಿಂಟಲ್ ಇಷ್ಟು ಅಂತೇಳಿ ಇದು ಮಾಡೋಗ್ತಾರೆ. ಅವರೇ ದುಡ್ಡು ಕೊಟ್ಟು ಹೋಗ್ತಾರೆ? ಅವರೇ ಬಂದು ತೂಕ ತಗೊಂಡು ಕ್ವಿಂಟಲ್ ಲೆಕ್ಕ ತಗೊಂಡು ಹೋಗಿ ನಮಗೆ ಕಡೆ ದುಡ್ಡು ಪೇಮೆಂಟ್ ಕೊಟ್ಟು ಹೋಗ್ತಾರೆ. ರಾಗಿ ಕೂಡ ಬೆಳೆದಿನಿ ಅಂದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಅದು ರಾಗಿ ಬೆಳೆಯೋದು ಅಂದ್ರೆ ಈಗ ಆದ್ರಿ ಮಳೆ ಅಂತ ಬರುತ್ತೆ, ಆ ಆದ್ರಿ ಮಳೆ ಮುಗಿದ್ಮೇಲೆ ರಾಗಿ ಬಿತ್ತಣೆ ಮಾಡೋದು. ರಾಗಿ ಬಿತ್ತಾದ್ಮೇಲೆ ಇನ್ನೇನು ಸಹ, ಅದು ಸ್ವಲ್ಪ ಮಟ್ಟಿ ಬಂದಾಗ ಕುಂಟೆ ಹೊಡಿತೀವಿ, ಕುಂಟೆ ಹೊಡೆದಾಗ ಕಳೆ ಕೀಳ್ತೀವಿ, ಕಳೆ ಕಿತ್ಮೇಲೆ ಇದೇನು ಮಾಮ ಮೆಕ್ಕೆಜೋಳಕ್ಕೆ ಯಾವ ತರ ಉಪಯೋಗಿಸ್ತೀವಿ ಅದೇ ತರ ರಾಗಿನೂ ಬಳಸ್ತೀವಿ. ಆದ್ರೆ ಇದು ಬೇಗ ಬರುತ್ತೆ ರಾಗಿ, ಮೆಕ್ಕೆಜೋಳ ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಮೆಕ್ಕೆಜೋಳ ಎಷ್ಟು ದಿವಸದ ಬೆಳೆ ಅದು? ಅದು 4 ತಿಂಗಳು, 3 ತಿಂಗಳು 4 ತಿಂಗಳು ಬೆಳೆ ಅದು. ರಾಗಿ ಹೆಚ್ಚು ಕಮ್ಮಿ ಅದು ಬಂದು ಒಣಗಿ ಆದ್ಮೇಲೆ, ತೆನೆ ಎಲ್ಲ ಒಣಗಿ ಆದ್ಮೇಲೆ ಆಮೇಲೆ ಕಟಾವ್ ಮಾಡೋದು ಅದನ್ನ. ಇದು ಒಣಗಿದ್ಮೇಲೆ ಕಟ್ ಮಾಡೋದು, ಆದ್ರೆ ಇದೊಂದ್ ಸ್ವಲ್ಪ ಬೇಗ ಇದಾಗುತ್ತೆ, ಅದ್ ಸ್ವಲ್ಪ ಲೇಟ್ ಆಗಿದಾಗುತ್ತೆ. ಮೆಕ್ಕೆಜೋಳ ವರ್ಷಕ್ಕೆ ಸರಿ ಬೆಳಿತೀರ? ಒಂದೇ ಸರಿ ಸರ್, ಮಳೆ ಬರ ಮಳೆಗಾಲ ಬೆಳೆಯೋದಲ್ವಾ, ಹಂಗಾಗಿ ಮಳೆ ಬಂದಾಗ ಒಂದೇ ವರ್ಷಕ್ಕೊಂದ್ಸರಿ ಬೆಳಿತೀವಿ. ಅಂದ್ರೆ ನೀರಿಗೋಸ್ಕರ ತಾವೇನು ಬೇರೆ ಪರ್ಯಾಯ ಪದ್ಧತಿ? ಅಡಿಕೆ ಗಿಡಕ್ಕೆ ಮಾತ್ರ ಸ್ವಲ್ಪ ಪಕ್ಕದಲ್ಲಿರೋ ಒಂದ್ ಬೋರ್ ಯೂಸ್ ಮಾಡ್ಕೊಂತಿದೀವಿ, ಅವ್ರದ್ದು ಆದ ತಕ್ಷಣ ನಮಗೆ ಕೊಡ್ತಾರೆ. ಅದ್ರಲ್ಲಿ ಏನ್ ಅಡಿಕೆ ಗಿಡ ಒಂದ್ ಮೇಂಟೈನ್ ಮಾಡಕ್ ಅಷ್ಟೇ ನಾವು, ಮತ್ತಿರ ಬೇರೆ ಈ ತರ ಬೇರೆ ಯಾವ ಇದನ್ನು ಬೆಳೆಯಕ್ಕಾಗಲ್ಲ. ಅಂದ್ರೆ ರಾಗಿನ ಮನೆ ಇದಕ್ಕೋಸ್ಕರ ಉದ್ದೇಶಕ್ಕ ಅಥವಾ ಹೊರಗಡೆ? ಇಲ್ಲ, ಮನೆ ಉದ್ದೇಶಕ್ಕೋಸ್ಕರ, ಊಟ ಮಾಡೋದಕ್ಕೋಸ್ಕರ ಅದನ್ನ ಬಳಸಿ, ಅದನ್ನ ವ್ಯಾಪಾರ ಮಾಡಲ್ಲ ನಾವು, ಅದನ್ನ ಖರೀದಕ್ಕೆ ಮನೆಗೋಸ್ಕರ ಇಟ್ಕೊಂಡಿರ್ತೀವಿ ಅಷ್ಟೇ. ಅಂದ್ರೆ ಜೋಳನ ವ್ಯಾಪಾರ ಮಾಡ್ತೀವಿ? ಜೋಳ ಒಂದೇ ವ್ಯಾಪಾರ ಮಾಡೋದು, ಜೋಳ ಒಂದೇ ವ್ಯಾಪಾರ ಮಾಡೋದು, ರಾಗಿ ಮಾತ್ರ ಮನೆಗೋಸ್ಕರ ಉಪಯೋಗಿಸ್ಕೋಸ್ಕರ ಇಟ್ಕೊಂತೀವಿ ಅಷ್ಟೇ, ಅದನ್ನೇನು ಮಾರಾಟಕ್ಕೆ ಮಾಡಲ್ಲ. ಹತ್ತಿ ಕೂಡ ಅಂತ ಹೇಳಿದ್ರಿ, ಹತ್ತಿ ಯಾವ ತರ ಕೃಷಿ ಮಾಡಿದ್ರಿ? ಹತ್ತಿ ಸರ್, ಅದು 4 ಅಡಿ ಸಾಲು ಹೊಡೆದು ಹತ್ತಿ ಬೀಜ ಹಾಕ್ತಿವಿ. ಬೀಜ ಹಾಕಿದ ತಕ್ಷಣ ಅದು ಒಂದ್ ಹಂತ ಬಂದ್ಮೇಲೆ ಅದಕ್ಕೊಂದ್ ಸ್ವಲ್ಪ ನಮ್ಮ ಕೊಟ್ಟಿಗೆ ಗೊಬ್ಬರ ಅಂತೀವ, ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ. ಕೊಟ್ಟಿಗೆ ಗೊಬ್ಬರ ಹಾಕಿದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತಾ, ಅವಾಗ ಔಷಧಿ ಸಿಂಪಡಿಸ್ತೀವಿ. ಔಷಧಿ ಸಿಂಪಡಿಸಿದ್ಮೇಲೆ ಅದೊಂದು ಅಂದಂತ ಈರುಪು ಕಟ್ಟಿದಾಗ ಒಂದು ಔಷಧಿ, ಹತ್ತಿ ಕಾಯಿ ಒಂಚೂರು ಬಲಿಲಿಕ್ಕೆ ಒಂಥರ ಔಷಧಿ, ಆ ತರ ಮಾಡ್ಕೊಂಬಿಟ್ಟು ಹತ್ತಿ ಬಂದ ಮೇಲೆ ಹತ್ತಿ ಬಿಡಿಸ್ಕೊಂಡು ಅಷ್ಟೇ. ಹತ್ತಿ ಮಾಡ್ಲಿಕ್ಕೋಸ್ಕರ ಅದಕ್ಕೆ ಸಪರೇಟ್ ಭೂಮಿ ಇದೆಯಾ ಅಥವಾ ಇದ್ರಲ್ಲೇ? ಇಲ್ಲ ಇಲ್ಲ, ಅದೇ ಸಪರೇಟ್, ಅದೇ ಒಂದು ಕಾಲಕ್ಕೆ 1 ಎಕರೆ ಇದೆ ಅಂತ ಎಲ್ಲ 1/2 ಎಕರೆ ಮಾಡ್ಕೊಂತೀವಿ. 3 ಎಕರೆ ಅಡಿಕೆಗೆ 1/2 ಎಕರೆ, ಮೆಕ್ಕೆಜೋಳಕ್ಕೆ 1/2 ಎಕರೆ, ರಾಗಿ 1/2 ಎಕರೆ ಮಾಡ್ಕೊಂಡು ಇದು ಮಾಡ್ತಿದ್ವಿ. ಅಂದ್ರೆ ಹತ್ತಿ ಎಷ್ಟು ಹಾಕಿದಿರ? ಹತ್ತಿ ಒಂದೇ ಪ್ಯಾಕೆಟ್ ಹಾಕಿರೋದು ನಾವು ಈ ಸರಿ, ಒಂದೇ ಪ್ಯಾಕೆಟ್ ಹಾಕಿದೀವಿ, ಚೆನ್ನಾಗಿ ಇಳುವರಿ ಬಂದಿದೆ. ಆದ್ರೆ ಯಾವ ಹತ್ತಿ ಹಾಕಿರೋದು? ನಾವು ಜೆಕೆ ಚಾಮುಂಡಿ ಅಂತ ಹೇಳಿ ಬೀಜ ಹಾಕಿದೀವಿ. ಏನಕ್ಕೋಸ್ಕರ? ಅದು ಚೆನ್ನಾಗಿ ಇಳುವರಿ ಬರುತ್ತೆ ಅನ್ನೋಕ್ಕೋಸ್ಕರ ಹಾಕಿದೀವಿ. ಇಲ್ಲಿ ನೋಡಿ ತಾವು ಕಲ್ತಿದ್ದು ಅದು ಇಲ್ಲೇ ಸರ್, ಎಲ್ಲ ನಮ್ ರೈತರು ಹಾಕ್ತಾರಲ್ಲ ಚೆನ್ನಾಗಿ ಬರುತ್ತೆ ಇಳುವರಿ ಅಂತಾರ, ಅದನ್ನ ಕೇಳ್ಕೊಂಬಿಟ್ಟು ನಾವು ಅದನ್ನ ಉಪಯೋಗಿಸ್ತಾ ಇದೀವಿ. ಈ ಹತ್ತಿ ಹಾಕೋಕ್ಕಿಂತ ಮುಂಚಿತವಾಗಿ ಭೂಮಿ ಯಾವ ತರ ಹದ ಮಾಡ್ಕೋತೀವಿ? ನೇಗಿಲ್ ತರ ಹೊಡ್ಕೊಂತೀವಿ, ನೇಗಿಲ್ ಸಾಲ್ವ್ ಮಾಡ್ಕೊಂತೀವಿ. ಫಸ್ಟ್ ಎಲ್ಲ ಕ್ಲೀನ್ ಆಗಿ ಎಲ್ಲ ಕಸ ಇದ್ದ ಹುಲ್ಲು ಕಡ್ಡಿ ಎಲ್ಲ ಆರಿಸಿ ಕ್ಲೀನ್ ದುಂಡು ಮಾಡಿ ಎಲ್ಲ ಕ್ಲೀನ್ ಸ್ವಚ್ಛಗೊಳಿಸಿ ಸ್ವಚ್ಛಗೊಳಿಸಿ ಆದ್ಮೇಲೆ ಅದನ್ನ ಸಾಲ್ವ್ ಮಾಡಿ ನಾಲ್ಕಡಿ ನಾಲ್ಕಡಿ ಸಾಲ್ವ್ ಮಾಡಿ ಅದನ್ನ ಒಂದ್ ನಾಲ್ಕಡಿ ಅಂತರಕ್ಕೆ ಹತ್ತಿ ಬೀಜ ಊರ್ತೀವಿ. ಹತ್ತಿ ಬೀಜ ಊರಿದ ತಕ್ಷಣ ಅದು ಹತ್ತಿ ಒಂಥರ ಒಂದ್ ಲೆವೆಲ್ ಬಂದಾಗ ಅದೇ ಹೇಳಿದ್ವಲ್ಲ, ಈಗ ಸ್ವಲ್ಪ ಎತ್ತರ ಬಂದಾಗ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಕೊಟ್ಟಿಗೆ ಗೊಬ್ಬರ ಹಾಕಿದ ತಕ್ಷಣ ಸ್ವಲ್ಪ ಬೇರೆ ರಾಸಾಯನಿಕ ಗೊಬ್ಬರ ಹಾಕ್ತೀವಿ. ರಾಸಾಯನಿಕ ಗೊಬ್ಬರ ಹಾಕಿದ ತಕ್ಷಣ ಸ್ವಲ್ಪ ಒಂದು ಇಂಪ್ರೂವ್ಮೆಂಟ್ ಬಂದ ಔಷಧಿ ಸಿಂಪಡಿಸ್ತೀವಿ. ಔಷಧಿ ಸಿಂಪಡಿಸಿದ್ಮೇಲೆ ಅದೊಂದು ಅಂತ ಬಂದಾಗ ಒಂದೊಂದು ಉಪಯೋಗಿಸ್ಕೊಂಡು ಕೊನೆಗೆ ಹತ್ತಿ ಬಿಟ್ಟಮೇಲೆ ಹತ್ತಿ ಬಿಡಿಸ್ಕೊಂತೀವಿ. ಎಷ್ಟು ದಿನಕ್ಕೆ ಅದು ಹತ್ತಿ ಹೂ ಬಿಡೋದು? ಸೊ ಹತ್ತಿ ಬಿಡೋದು ಹಾಕಿ ಒಂದೂವರೆ ತಿಂಗಳಿಗೆ ಹೂ ಬಿಡುತ್ತೆ ಸ್ಟಾರ್ಟ್ ಆಗುತ್ತೆ. ಹೂವಿನಿಂದಾನೇ ಇರ್ಪು ಕಟ್ಟಿಗೆ ಅಂತ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಹೂ ಆಗುತ್ತೆ, ಹೂ ಆದ ತಕ್ಷಣ ಇರ್ಪಾಗುತ್ತೆ, ಇರ್ಪ ತಕ್ಷಣ ಕಾಯಿ ಆಗುತ್ತೆ, ಕಾಯಿ ಆದ ತಕ್ಷಣ ಕಾಯಿ ಬಿಸಿಲಿಗೆ ಕಾಯಬೇಕು, ಬಿಸಿಲಿಗೆ ಆದ ತಕ್ಷಣ ಬಿಸಿಲಿಗೆ ಹೊಡಿತೈತೆ, ಹತ್ತಿ ಹೊಡೆದ್ಮೇಲೆ ಹತ್ತಿ ಬಿಡಿಸ್ತೀವಿ ನಾವು. ಅಂದ್ರೆ ಹತ್ತಿಗೆ ಏನೇನು ಕಾಯಿಲೆಗಳು ಬರೋದು? ರೋಗ ಅದೇ ಸರ್, ಕಾಂಡಕೊರಗಳ, ಕೆಂಪು ರೋಗ, ಬೆಂಕಿ ರೋಗ ಅಂತ ಬೀಳ್ತಾ ಇರ್ತವೆ. ಏನೇ ನಿರ್ವಹಣೆ ಅದಕ್ಕೆಲ್ಲ ಯಾವ ತರ ಮಾಡ್ತೀವಿ? ಅದಕ್ಕೆಲ್ಲ ರಾಸಾಯನಿಕ ಔಷಧಿಗಳು ಸಿಗ್ತಿದಾವೆ, ಮೆಟಾಸಿಡ್ ಈಗ ಯಾವ ಸಿಗ್ತವೆ ಅವನ್ನೆಲ್ಲ ಔಷಧಿ ಸಿಂಪಡಿಸಿ ನಾವು ಬೆಳಿತೀವಿ. ಅದನ್ನೆಲ್ಲ ಯಾವ ತರ ತರದಾಗ್ಲಿ ನಿಮ್ಗೆ ಯಾರಾದ್ರೂ ಹೇಳ್ತಾರ ಇದು ಮಾಡ್ಬೇಕು ಅಂತ? ನಿಮ್ಗೆ ಲಕ್ಷಣಗಳು ಯಾವ ತರ ಕಂಡು ಹಿಡಿತಿದ್ದು ರೋಗ ಬಂದಿದೆ ಅಂತ? ಹತ್ತಿ ಗಿಡನೇ ಕಲರ್ ಹತ್ತಿ ಗಿಡ ಕೆಂಪು ಬೆಂಕಿ ರೋಗ ಬಿತ್ತಪ್ಪ ಅಂದ್ರೆ ಎಲ್ಲ ಒಣಗ್ತವೆ, ಎಲ್ಲ ಸುಳುಗಳೆಲ್ಲ ಒಂಥರ ಬಗ್ಗಿ ಬೀಳುತ್ತವೆ, ಆ ತರ ಕಣ್ಮೇಲೆ ಅದು ಬೆಂಕಿ ರೋಗ ಬಿದ್ದಿದೆ ಅಂತ ಹೇಳಿ ಅದಕ್ಕೆ ಬೇರೆ ಯಾವ್ದಾರು ಮಟಸಿಡ್ಡು ಯಾವ್ದು ಅದಕ್ಕೆ ತಂಪಾದ ಯಾವ್ದೋ ಒಂದು ರಾಸಾಯನಿಕ ಔಷಧಿಯನ್ನು ಸಿಂಪಡಿಸ್ತೀವಿ. ಸಿಂಪಡಿಸೋದು ನಂತರವಾಗಿ ಏನು ಅದ್ರದ್ದು ವ್ಯತ್ಯಾಸ ಏನ್ ಕಾಣ್ತೀರಿ? ಅದು ಎಲೆ ಚಿಕ್ಕಿ ಚಿಕ್ಕಿ ಆಗಿರುತ್ತಲ್ಲ, ಹತ್ತಿ ಎಲೆಗಳೆಲ್ಲ ಚಿಕ್ಕಿ ಚಿಕ್ಕಿ ಆಗಿರುತ್ತೆ, ಅದು ಒಣಗಿದ ತಕ್ಷಣ ಗೊತ್ತಾಗುತ್ತೆ. ಮೇಲಿರೋ ಇನ್ನೊಂದು ಚಿಗುರು ಎಲೆ ಅದು ಹೊಸ ಚಿಗುರುತ್ತಲ್ಲ ಅದಕ್ಕೆ ಚೆನ್ನಾಗಿ ಚಿಗುರು ಕಂಡಿರುತ್ತೆ, ಏನು ಚಿಕ್ಕಿ ಕಂಡಿರಲ್ಲ, ಅದ್ರ ಮೇಲೆ ಕೊಳೆ ರೋಗ ಏನು ರೋಗದಂಶ ಏನು ಕಂಡಿರಲ್ಲ, ಹಂಗಾಗಿ ಅದನ್ನ ಚೆನ್ನಾಗಿದೆ ಗಿಡ ಅಂತ ಹೇಳಿ ಮಾಡ್ತೇವೆ. ಪರಾಗಸ್ಪರ್ಶ ಕ್ರಿಯೆಗೆ ಹೂವಿಂದ ಹೂವಿಗೆ ಏನಾದ್ರು? ಇಲ್ಲ ಇಲ್ಲ ಇಲ್ಲ, ಆತರ ಏನು ಮಾಡಲ್ಲ, ಹೂವಿಂದ ಹೂವಿಂದ ಆತರ ಏನು ಮಾಡಲ್ಲ. ಅದೇ ಹಂಗೆ ಗಿಡದಲ್ಲಿ ಬೆಳೀತಿರುತ್ತೆ, ಗಿಡದಲ್ಲಿ ಹೂ ಆದ ತಕ್ಷಣ ಕಾಯಿ ಆಗುತ್ತೆ, ಕಾಯಿ ಆದ ತಕ್ಷಣ ಉರುತ್ತೆ, ಅದ್ ಹತ್ತಿ ಇದು ಮಾಡ್ತೀವಿ. ಹೂ ಉದ್ರಿದ ತಕ್ಷಣ ಕಾಯಿ ಎಲ್ಲ ಇರ್ಪಟ್ಕಂತ ಬರುತ್ತೆ, ಅದು ಇರ್ಪಟ್ಟ ತಕ್ಷಣ ಕಾಯಿ ಕಾಯಿ ದಪ್ಪ ಆಗುತ್ತೆ, ಬಲಿತ ಕಾಯಿ ಬಲ್ತಾದ್ಮೇಲೆ ಹತ್ತಿ ಆಗುತ್ತೆ, ಹತ್ತಿ ಹೊಡೆದ ತಕ್ಷಣ ಹತ್ತಿ ಬಿಡಿಸ್ತೀವಿ. ಒಂದು ಗಿಡಕ್ಕೆ ಎಷ್ಟು ಕಾಯಿ ಬಿಡುತ್ತೆ ಅಂತ? ಒಂದು ಗಿಡಕ್ಕೆ ಏನಂದ್ರು ಸಾಮಾನ್ಯ ಒಂದು 40-50 ಕಾಯಿ ಬಿಡ್ತವೆ, ಅದರಲ್ಲಿ ಎಲ್ಲ ಕಾಯಿನೂ ನಿಲ್ಲಲ್ಲ, ಎಲ್ಲೋ ಒಂದು ಕಾಯಿ ಈರ್ಪು ರೋಗ ಬಿದ್ದು ಈರ್ಪು ಉದುರೋಗ್ತವೆ, ಕೆಲವು 80 ಕಾಯಲ್ಲಿ ಹೆಚ್ಚು ಕಮ್ಮಿ ಬೇಡ ಅಂದ್ರೆ 40 ಕಾಯಿ ಅಂತ ಉಳಿತವೆ, ಒಂದು ಗಿಡಕ್ಕೆ 40 ಕಾಯಿ ಉಳಿತವೆ. ಅದನ್ನ ಯಾವ ರೀತಿ ಅದನ್ನ ಬಿಡಿಸೋದಾಗ್ಲಿ ಅದ್ರ ಕೂಲಿ ಎಲ್ಲ ಯಾವ ತರ ಮಾಡ್ತೀವಿ? ಇಲ್ಲ, ಕೂಲಿ ಗೀಲಿ ಏನು ಉಪಯೋಗಿಸಲ್ಲ, ನಾವು ಮನೆಯವರೇ ಮಾಡ್ಕೊಂತೀವಿ. ಕೂಲಿಯರು ಯಾರು ಇಲ್ಲಿ ಕರ್ಕೊಂಡಲ್ಲ, ಮನೆಯಲ್ಲಿ ಜನ ಇದಾರೆ, ಅವ್ರ ಯಜಮಾನರು ಇದಾರೆ, ನಮ್ಮ ಅಮ್ಮ ಇದಾರೆ, ಅವರೆಲ್ಲ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಹತ್ತಿ ಹೊಡೆದಾದ್ನ ಹತ್ತಿ ಬಿಡಿಸ್ಕೊಂಡು ತಂದು ಹಾಕಂತೀವಿ. ಅದನ್ನು ಬಂದು ಇದೇ ತರ ಮಾರಾಟರು ಬಂದು ತಗೊಂಡೋಗ್ತಾರೆ, ಖರೀದಿದಾರರು ಬಂದು ನಮ್ಮ ಬೆಲೆ ಕಟ್ಟಿ ನಿಕ್ರೆ ಏನು ಬೆಲೆ ಇದೆಯೋ ಅದ್ರ ಬೆಲೆ ಕಟ್ಟಿ ಅದನ್ನ ಹತ್ತಿ ಖರೀದಿ ಹತ್ತಿ ತೂಕ ಮಾಡ್ಕೊಂಡು ತಗೊಂಡೋಗ್ತಾರೆ. ಎಷ್ಟು ತಮ್ಮ ಪ್ರಕಾರ ಇಳುವರಿ ಎಷ್ಟು ಬರ್ಬೋದು ಅಂತೀರ? ಒಂದು ಪ್ಯಾಕೆಟ್ ಏನು ಅಂದ್ರು ಅದಕ್ಕೂ 15 ಕ್ವಿಂಟಲ್ ಬೆಳಿತೀವಿ, 10-15. ಅದೇ ಚೆನ್ನಾಗಿ ಫಲವತ್ತತೆ ಬಂತಪ್ಪ ಅಂದ್ರೆ 15 ಕ್ವಿಂಟಲ್ ಬೆಳಿತೀವಿ. ಇಲ್ಲ ಸ್ವಲ್ಪ ಏನಾರ ರೋಗ ದಂಸ್ಕೊಂಡು ಎಲ್ಲ ಗಿಡಗಳು ಅದೇ ಬೆಂಕಿ ರೋಗ ಅದು ಎಲ್ಲ ಬಿದ್ದೆಲ್ಲ ಹೋಯ್ತಪ್ಪ ಅಂದ್ರೆ ಏನೊಂದು 10 ಕ್ವಿಂಟಲ್ ಕಣಿತೀವಿ. ಹೆಂಗಿದೆ ಈಗ ರೇಟ್? ಹತ್ತಿ ರೇಟು ಸರ್, ನಾವು ಹೋದ ಸರಿ ಕೊಟ್ಟದಾಗ 10,000 ಇತ್ತು, ಈ ಸರಿ ರೇಟು ಅದ್ರ ಬೆಲೆ ಇನ್ನೂ ಗೊತ್ತಿಲ್ಲ. ಈ ಭಾಗದಲ್ಲಿ ಅಡಿಕೆ ಜಾಸ್ತಿ ಆದ್ರೂ ನೀವು ಹತ್ತಿನ ಬೆಳೀತಾ ಇದೀನಿ ಅಂತ? ನಮ್ಮ ಅಡಿಕೆ ಸಣ್ಣ ಇನ್ನು ಈಗ ತಾನೆ ಸಣ್ಣ, ಈಗ ರೀಸೆಂಟ್ ಆಗಿ ಒಂದು 2 ವರ್ಷದಿಂದ ಹಾಕಿದೀವಿ. ಇನ್ನು ಸಣ್ಣ ಸಸ್ಯ, ಇನ್ನು 2 ವರ್ಷ ಸಸಿಗಳು ನಮ್ಮ. ಈ ಹತ್ತಿ ಯಾವ ಸಮಯದಲ್ಲಿ ತಾವು ಬಿತ್ತನೆ ಮಾಡೋದು? ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತೆ ಸರ್, ಮುಂಗಾರು ಮಳೆಯಲ್ಲಿ ಬಿತ್ತನೆ ಸ್ಟಾರ್ಟ್ ಮಾಡ್ತೀವಿ ನಾವು. ಅಂದ್ರೆ ಸಾಲುಗಳು ಎಷ್ಟು ಇಡ್ತೀರಿ ಅದಕ್ಕೆ? 4 ಕಡೆ 4 ಕಡೆ ಗ್ಯಾಪ್, ಹಿಂಗು 4 ಕಡೆ ಬಿಟ್ಟು ಅದನ್ನ ಒಂದು ದಾಯಿಗೆ 2 ಬೀಜ ಹಾಕಂತ ಹೋಗ್ತೀವಿ. ಅಂದ್ರೆ ಹತ್ತಿ ಜೊತೆಗೆ ಮಿಶ್ರವಾಗಿ ಏನೇನ್ ಬೆಳಿತೀರ ಅದ್ರ ಮಧ್ಯದಲ್ಲಿ? ಏನು ಮಿಶ್ರಣ ಬೆಳೆ ಬೆಳೆಯಲ್ಲ ನಾವು, ಯಾಕೆಂದ್ರೆ ಅದಕ್ಕೆ ಹತ್ತಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ಮಿಶ್ರಣ ಬೆಳೆ ಏನೂ ಇಲ್ಲ, ಅದೇ ಹತ್ತಿ ಬೆಳೆದ್ರೆ ಹತ್ತಿ ಸಾಲ ಮಾತ್ರ ಬಿಡ್ತೀವಿ ಅಷ್ಟೇ. ಅಂದ್ರೆ ನೀವು ಹಾಕಿರೋದು ಬರೀ 1/2 ಎಕರೆ ಮಾತ್ರ? 1/2 ಎಕರೆ ಹಾಕಿರೋದು ಅಷ್ಟೇ ನಾವು, ನಮ್ಮ ಜಮೀನು ಇರೋದಷ್ಟೇ 1/2 ಎಕರೆ ಹಾಕೊಂಡಿದೀವಿ. ಮತ್ತೆ ಅದಕ್ಕೆ ಪೋಷಕಾಂಶಗಳನ್ನೆಲ್ಲ ಯಾವ ರೀತಿ ಮಾಡ್ತೀರಿ? ಎಲ್ಲ ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ಏನು ಬಳಸಲ್ಲ, ಎಲ್ಲ ಕೊಟ್ಟಿಗೆ ಗೊಬ್ಬರನೇ ಬಳಸೋದು ನಾವು. ಅಂದ್ರೆ ಸಸ್ಯಗಳು ಹಾಳಾಗ್ದಂಗೆ ಏನಾದ್ರು ಮಾಡ್ತೀರಿ? ಅದೇ ಕಳೆ ನೋಡ್ತಾರೆ, ಜಾಸ್ತಿ ನೀರಿದ್ದಾಗ ಜಾಸ್ತಿ ನೀರು ಇರಬಾರ್ದು, ಕಡಿಮೆ ನೀರು ಇರಬಾರ್ದು ಅಂತಾರೆ, ನೀವ್ ಯಾವ ರೀತಿ ಮೇಂಟೈನ್ ಮಾಡ್ತೀರಿ ಸರ್? ಅದು ಹೌದು, ಜಾಸ್ತಿ ನೀರು ಇರಬಾರ್ದು, ಜಾಸ್ತಿ ಕಮ್ಮಿ ಆಗಬಾರ್ದು, ಅದಕ್ಕೊಂದು ಅದ ಅಂತಾನೆ 1/2 ಅಂತಾನೆ ಕೊಡ್ತಾ ಹೋಗ್ತಿರ್ತೀವಿ ನಾವು. ಅದು ಯಾವ ರೀತಿ ಕೊಡ್ತೀರಿ? ಅದೇ ಸರ್, ಈಗ ಗಿಡ ನೋಡ್ತೀವಿ, ಭೂಮಿ ಒಣಗ್ತಾ ಅವಾಗ ಒಂದು ಅದ ನೀರು ಕೊಡ್ತೀವಿ, ಮತ್ತೆ ಶೀತ ಜಾಸ್ತಿ ಆತಾ ಅವಾಗ ಪೊಟಾಷಿಯಂ ಗೊಬ್ಬರ ಹಾಕ್ತಿವಿ, ಅದು ಬಿಟ್ರೆ ಏನೇನಿಲ್ಲ ಸರ್. ಯಾವ್ಯಾವ ಗೊಬ್ಬರ ಕೊಡ್ತೀರಿ ಅದಕ್ಕೆ ಹತ್ತಿಗೆ ಸರ್? ಕೊಟ್ಟಿಗೆ ಗೊಬ್ಬರ, ಪೊಟಾಷ್ 2. ಅದಕ್ಕೆ ಸರ್ ಜಾಸ್ತಿ ಬಿಸಿಲು ಇರಬಾರ್ದು, ಜಾಸ್ತಿ ತಂಪು ಇರಬಾರ್ದು ಸರ್, ಅದು ಆ ತರ ಕ್ಲೈಮೇಟ್ ಇರ್ಬೇಕು. ಅದಕ್ಕೆ ಹಂಗಾರೆ ಹತ್ತಿ ಬೆಳೆಯಕ್ಕೆ ಚೆನ್ನಾಗಿ. ಎಷ್ಟು ತಿಂಗಳು ಬೆಳೆ ಅದು ಸರ್? ಅದ ನಾಲ್ಕೂವರೆ ತಿಂಗಳು ಬೆಳೆ, ನಾಲ್ಕೂವರೆ ತಿಂಗಳು ಬೆಳೆ, ಒಟ್ಟು ಐದು ತಿಂಗಳು ಬೆಳಿತಾರೆ. ಅದ್ ಬೇಗ ಮುಂಚಿತ ಹಾಕಿರೋರು ಬೇಗ ನಾಲ್ಕೂವರೆ ತಿಂಗಳು ತೆಗಿತಾರೆ, ಇಲ್ಲ ಲೇಟ್ ಆಗಿ ಹಾಕ್ತಾರೆ ಐದು ತಿಂಗಳವರೆಗೆ ಇಟ್ಕೊಂತಾರೆ. ಆ ಕಾಯಿ ಮೇಲೆ ಡಿಪೆಂಡ್, ಕಾಯಿ ಎಷ್ಟು ಇರುತ್ತೋ ಬಿಡ್ತೀವಿ, ಕಾಯಿ ಖಾಲಿ ಆದಾಗ ಗಿಡ ಕೊಡದಾಗ್ತಿವಿ. ಗಿಡ ಹಾಕದ್ಮೇಲೆ ಎಷ್ಟು ಸರಿ ಬೇಸಾಯ ಮಾಡ್ತೀರಿ ಸರ್? ನಾಲ್ಕು ಅದು ಗಿಡ ಒಂದಂತ ಮೂರು ಅಡಿ ಗಂಟ ಮೂರುವರೆ ಎರಡೂವರೆ ಮೂರು ಅಡಿ ಬರೋ ಗಂಟ ಬೇಸಾಯ ಮಾಡ್ತೀವಿ. ಆಮೇಲೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಕಂಬಗಳೆಲ್ಲ ಹೊರಟಿರ್ತಾವಲ್ಲ ಹೊರಗೆ, ಕಂಬಗಳೆಲ್ಲ ಮುರ್ಕೊಂಡು ಹೋಗ್ತೇವೆ ಅಂದ್ರೆ ಬೇಸಾಯ ಮಾಡಲ್ಲ. ಬೇಸಾಯ ಮಾಡಲ್ಲ ಅಂತಂದ್ರೆ ಮಾಡಬೇಕು, ಬಟ್ ನೀವು ಮಾಡಲ್ಲ. ಮಾಡಲ್ಲ ಯಾಕಂದ್ರೆ ಅರಿವುಗಳೆಲ್ಲ ಮುರ್ಕೊಂಡು ಹೋಗ್ತಾರೆ ಸರ್, ಅದರಲ್ಲೇ ಕಾಯಿ ಎಲ್ಲ ಮುರ್ಕೊಂಡು ಹೋಗ್ಬಿಟ್ರೆ ಇನ್ನೇನ್ ಬೆಳೆ ರೈತರು ಅಂತೇಳಿ ಮಾಡ್ತೀವಿ. ಬೇಸಾಯ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಆಮೇಲೆ ರೈತರ ಕೈಯಿಂದ ಯಾವ್ದಾರ ಹುಲ್ಲು ಗಿಲ್ಲು ಕಳೆಗಳೆ ಬಂದಾಗ ಅದ್ರೊಳಗೆ ಹೋಗ್ಬಿಟ್ಟು ಕಿತ್ತಾಕ್ಬಿಟ್ಟು ಬರ್ತೀವಿ. ಮಣ್ಣಿನ ಪೋಷಕಾಂಶ ಹೆಚ್ಚಿಸಕ್ಕೆ ಏನೇನ್ ಮಾಡ್ತೀರಾ? ಅದೇ ಸರ್, ಕೊಟ್ಟಿಗೆ ಗೊಬ್ಬರ ಒಂದೇ, ಕೊಟ್ಟಿಗೆ ಗೊಬ್ಬರ ಒಂದು ಹಾಕಿದ್ರೆ ಮಣ್ಣಿನ ಪೋಷಕಾಂಶ ಹೆಚ್ಚಾಗುತ್ತೆ. ಒಂದೊಂದೇ ಗಿಡಕ್ಕೆ ಏನಾದ್ರು ಮಾಡೋದು ಆತರ? ಸರ್, ಒಂದೊಂದೇ ಗಿಡಕ್ಕೆ ಕೊಟ್ಟಿಗೆ ಗೊಬ್ಬರನ ಒಂದೊಂದು ಭಕ್ಷ್ಯ ಹಾಕಂತ ಹೋಗ್ತೀವಿ. ಏನ್ ಗಿಡಕ್ಕೆ ಏನ್ ಸುತ್ತ ಹಾಕಲ್ವಾ, ಒಂದ್ ಹತ್ರ ಹಾಕ್ತಿವಿ ಅಷ್ಟೇ. ಗಿಡದ ಒಂದ್ ಪಕ್ಕನ ಎಡಭಾಗಕ್ಕೋ ಬಲಭಾಗಕ್ಕೋ ಒಂದೊಂದು ಗಿಡಕ್ಕೆ ಒಂದೊಂದು ಭಕ್ಷ್ಯ ಕೊಟ್ಟಿಗೆ ಗೊಬ್ಬರನ ಹಾಕೊಂಡು ಹೋಗ್ತೀವಿ. ಸರ್ಕಾರಿ ಗೊಬ್ಬರ ಯೂಸ್ ಮಾಡಲ್ಲ? ಸರ್ಕಾರಿ ಗೊಬ್ಬರ ಯೂಸ್ ಮಾಡಲ್ಲ ಸರ್, ಏನಂದ್ರೆ ದನ ಕರುಗಳು ಇದೆಲ್ಲ ಮನೆಯಲ್ಲಿ, ಕೊಟ್ಟಿಗೆ ಗೊಬ್ಬರ ಹೆಚ್ಚಾಗಿ ಇರುತ್ತೆ ನಮಗೆ, ಹಂಗೆ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀವಿ. ಈ ರೀತಿ ಗೊಬ್ಬರ ಯೂಸ್ ಮಾಡೋದ್ರಿಂದ ಹೆಚ್ಚು ಇಳುವರಿ ಬರುತ್ತೆ ಅಂತಾರೆ? ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡಿದಷ್ಟು ಹೆಚ್ಚು ಇಳುವರಿ ಬರುತ್ತೆ ಅಂತ ಹೇಳಿ ರೈತರಿಗೆಲ್ಲ ಆಸೆ ಪಟ್ಟಿದ್ರೆ ನಮಗೂ ಅದನ್ನೇ ಹೇಳ್ತಿದ್ವಿ ನಾವು, ಹೆಚ್ಚು ಇಳುವರಿ ಬರುತ್ತೆ ರೈತರು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ. ಜೊತೆಗೆ ಅಡಿಕೆ ಕೂಡ ಅಂತ ಹೇಳಿದ್ರೆ ಯಾವ ತಳಿ ಅಡಿಕೆ ಹಾಕಿರೋದು ಸರ್? ಅದು ಇಲ್ಲಿ ನಮ್ಮ ನಾಟಿ ಗೋಟಿ ಸಿಗ್ತಾವಲ್ಲ ಸರ್, ಇಲ್ಲಿ ಪ್ರೈವೇಟ್ ಅಲ್ಲಿ ಇಲ್ಲಿ ಸಸಿ ಮಾಡಿರ್ತಾರಲ್ಲ, ಅವ್ರ ಹತ್ರ ಇಸ್ಕೊಂಬಂದು ಹಾಕಿರ್ತೀವಿ ನಾವು. ಅದು ಯಾವ ಗೋಟು ಅಂತ ನಮಗೆ ಗೊತ್ತಿಲ್ಲ ಇನ್ನು. ಅಂದ್ರೆ ನೀವೇನ್ ಸಸಿ ಮಾಡಿಲ್ಲ? ಸಸಿ ಮಾಡಿಲ್ಲ ನಾವು, ಬೆಳೆದಿರೋ ಹತ್ರ ಪ್ಯಾಕೆಟ್ ಮಾಡಿ ಬೆಳೆದಿರ್ತಾರೆ, ಅದನ್ನ ನಾವು ತಂದು ಹಾಕಿದ್ವಿ ಅಷ್ಟೇ. ಅಂದ್ರೆ ನಿಮ್ಗೆ ಅಡಿಕೆ ಬೆಳಿಬೇಕು ಅಂತ ಆಸೆ ಇತ್ತ? ಅಡಿಕೆ ಎಲ್ಲ ಸರ್, ಈ ಚನ್ನಗಿರಿ ತಾಲೂಕಲ್ಲೆಲ್ಲ ತುಂಬಾ ಅಡಿಕೆ ನಾಡು ಅಂತ ಹೆಸರಾಗಿದೆ, ಹಂಗಾಗಿ ನಾವು ಅಡಿಕೆ ಬೆಳೆಯೋಣ ಅಂತೇಳಿ ನಾವು ಮುಂದೆ ಬಂದಿದ್ವಿ. ಎಷ್ಟು ವರ್ಷದ ಮರ? ನಮ್ಮ ಇನ್ನೂ ಚಿಕ್ಕ ಸರ್, ಎರಡು ವರ್ಷ ಗಿಡ, ಇನ್ನು ಮೊನ್ನೆ ಮೊನ್ನೆ ಕಟ್ಟಿರುವ ಎರಡು ವರ್ಷ ಗಿಡ, ಚಿಕ್ಕ ಚಿಕ್ಕ ಎರಡು ಎರಡು ರೆಡಿ ಇದಾವೆ ಅಷ್ಟೇ ಸಣ್ಣ. ಅದನ್ನ ಯಾವ ರೀತಿ ಭೂಮಿ ಯಾವ ರೀತಿ ಮಾಡ್ಕೊಂಡ್ರಿ ಸರ್? ಅದನ್ನ ನಾವು ಗುಂಡಿ ತೆಗೆದ್ವಿ. ಅಂದ್ರೆ ನಿಮ್ ಕಡೆ ಅದೇ ಕಲ್ಲು ಮಿಶ್ರಿತ ಭೂಮಿ ಅಂತ ಹೇಳಿದ್ರಿ, ಯಾವ ರೀತಿ ಭೂಮಿ ಮತ್ತೆ ಬೇರೆ ಕಡೆಯಿಂದ ಮಣ್ಣು ಓಡಿಸೋದ್ರು? ಹಿಂಗೆ ಬೇರೆ ಕಡೆ ಇಲ್ಲ, ಏನು ಮಣ್ಣು ಓಡಿಸಿಲ್ಲ ಸರ್ ನಾವು. ಅದ್ರಲ್ಲಿ ಗುಂಡಿ ತೆಗೆದ್ಬಿಟ್ಟು ಕೊಟ್ಟಿಗೆ ಗೊಬ್ಬರ ಒಂದೊಂದು ಇಡೀ ಹಾಕ್ಬಿಟ್ಟು ಗಿಡನ ತುಳಿದೀವಿ, ಅಡಿಕೆ ಗಿಡನ ತುಳಿದಿದ್ದೀವಿ. ದಾಯ ಸರ್ ಒಂದು ಸೈಡ್ ಎಂಟು, ಒಂದು ಸೈಡ್ ಒಂಬತ್ತು ಮಾಡ್ಕೊಂಡ್ವಿ. ಯಾಕಂದ್ರೆ ಟ್ರ್ಯಾಕ್ಟರ್ಗಳು ಓಡಾಡಕ್ಕೆ, ಎನ್ಕರ ಆಗ್ಲಿ ಬರಕ್ಕಾಗ್ಲಿ, ದನಕರುಗಳು ಓಡಾಡಕ್ಕಾಗ್ಲಿ ಅಂತೇಳಿ ಎಂಟು ಒಂಬತ್ತು ಮಾಡಿದ್ವಿ. ಗೊಬ್ಬರ ಎಲ್ಲ ಯಾವ ತರ ಕೊಟ್ರಿ ಗಿಡಕ್ಕೆ? ಎಷ್ಟು ವರ್ಷದ ಗಿಡ ತಂದಿತ್ತ ನಾವು ಸರ್? ವರ್ಷದ ಗಿಡ ತಂದಿದ್ವಿ, ವರ್ಷದ ಗಿಡ ತಂದು ನಾವ್ ಎರಡು ವರ್ಷ ಇದೆ ಗಿಡ ಕಟ್ಟಿ. ಅದು ಚೆನ್ನಾಗಿ ಪರವಾಗಿಲ್ಲ, ಒಳ್ಳೆ ಬೆಳವಣಿಗೆ ಆಗ್ತಿದೆ. ಕೊಟ್ಟಿಗೆ ಗೊಬ್ಬರ ಹಾಕಂತ ಹೋಗ್ತಾ ಇದೀವಿ, ಬೇರೆ ಗೊಬ್ಬರ ಏನು ಹಾಕಿಲ್ಲ, ಬರೀ ದನಿ ಕೊಟ್ಟಿಗೆ ಗೊಬ್ಬರನೇ ಹಾಕಿದೀವಿ ನಾವು ಅಡಿಕೆ ಗಿಡಕ್ಕೆ. ಬೇರೆ ಗೊಬ್ಬರ ಯಾವ ಇನ್ನು ಯೂಸ್ ಮಾಡಿಲ್ಲ, ಯಾಕೆಂದ್ರೆ ಐದು ವರ್ಷದ ಮೇಲೆ ನಂತರ ಬೇರೆ ಬೇರೆ ಏನೋ ಗೊಬ್ಬರಗಳು ಹಾಕ್ಬೇಕು ಅಂತ ರೈತರು ಹೇಳಿದ್ದಾರೆ. ಅದನ್ನ ಇನ್ನು ನಮ್ಮ ಕಡೆ ಗೊತ್ತಿಲ್ಲ ಅಷ್ಟು, ಇನ್ನು ಈತನ ಎರಡು ವರ್ಷದಿಂದ ಗಿಡ ಕಟ್ಟಿದ್ವಲ್ಲ, ಹಂಗಾಗಿ ಕೊಟ್ಟಿಗೆ ಗೊಬ್ಬರನೇ ಯೂಸ್ ಮಾಡ್ತಿದ್ವಿ ನಾವು. ನೀರು ನಿರ್ವಹಣೆ ಯಾವ ತರ ಸರ್? ಅದೇ ಪಕ್ಕದಲ್ಲಿ ಬೋರ್ ಇದೆ ಅಂತ ಹೇಳಿದ್ವಲ್ಲ, ಅವ್ರು ಅಲ್ಲಿಂದ ಪೈಪ್ ಮೂಲಕ ಕೊಡ್ತಾರೆ. ನಾವು ಡ್ರಿಪ್ ಮಾಡಿದೀವಿ, ಗಿಡ ಗಿಡಕ್ಕೂ ಹನಿ ಹನಿ ತರ ವ್ಯವಸ್ಥೆ ಮಾಡಿದ್ವಿ. ಇನ್ನು ಬಂದಿಲ್ಲ ಸರ್ ಆತರ ಕೀಟಬಾಧೆ ರೋಗಬಾಧೆ ಇನ್ನು ಏನು ಬಂದಿಲ್ಲ. ಇನ್ನು ಚಿಕ್ಕ ಗಿಡ ಅಲ್ಲ, ಈಗಲೇ ಕಾಣಲ್ಲ ಅವು. ಹೆಚ್ಚಿಗೆ ಮೂರು ನಾಲ್ಕು ವರ್ಷದ ಮೇಲೆ ನಂತರ ಅವಕ್ಕೆ ಕೀಟಬಾಧೆ ರೋಗಬಾಧೆಗಳು ಕಂಡು ಬರ್ತವೆ. ಅದು ಇನ್ನು ನಮಗೆ ಅಷ್ಟು ಗೊತ್ತಿಲ್ಲ ಅದ್ರದ್ದು. ಇನ್ನು ಈಗ ತನ ವ್ಯವಸ್ಥೆ ಮಾಡಿದೀವ, ಅನುಭವ ಪಟ್ಕೊಂತೀವಿ ಇನ್ನು ಇನ್ಮೇಲೆ ಮುಂದೆ. ಯಾವ ಊರು ಸಸಿ ಅದು ಸರ್? ಅದು ಇಲ್ಲಿ ಗೊಪ್ಪೇನಹಳ್ಳಿ ಅಂತಿದೆ. ಗೊಪ್ಪೇನಹಳ್ಳಿಯಲ್ಲಿ ಅಡಿಕೆ ಅಲ್ಲಿ ಗೋಟ್ ಪ್ಯಾಕೆಟ್ ಮಾಡಿ ಮಾರ್ತಿದ್ರ, ಅಲ್ಲಿ ಇಸ್ಕೊಂಬಂದಿದ್ವಿ ನಾವು. ಅಂದ್ರೆ ಅವರು ಎಷ್ಟು ವರ್ಷದ ಗೋಟ್ ಇದೆ ಅಂತ ಹೇಳುದು ಸರ್? ಇದು ಹಳೆ ಮರ ಗೋಟು, ಹೆಚ್ಚಿಗೆ ಅರವತ್ತು ಎಪ್ಪತ್ತು ವರ್ಷದ ಮರದ ಗೋಟ್ ಇದು ಅಂತ ಹೇಳಿದ್ರು ನಮಗೆ. ಪ್ಯಾಕೆಟ್ ಮಾಡಿದ್ರು, ನಮಗೆ ಅಂದ್ಕೊಂಡು ಪ್ಯಾಕೆಟ್ ಮಾಡಿರೋ ತಂದು ಹಾಕಿದ್ವಿ ಸರ್ ನಾವು. ಅಂದ್ರೆ ಎಷ್ಟು ಬಿತ್ತು ಒಂದು ಸಸಿಗೆ ಸರ್? ಒಂದು ಗಿಡಕ್ಕೆ ನಲವತ್ತೆರಡು ರೂಪಾಯಿ ಬೀಳ್ತು, ವರ್ಷದ ಗಿಡ ಅಲ್ಲ, ಹಂಗಾಗಿ ಒಂದು ಪ್ಯಾಕೆಟ್ ಗೆ ನಲವತ್ತೆರಡು ರೂಪಾಯಿ ಬೀಳ್ತು. ಖರ್ಚಿನ ನಿರ್ವಹಣೆ ಅಂತಂದ್ರೆ ಯಾವ ತರ ಖರ್ಚು ಇದೆ ಅಡಿಕೆಗೆ? ಅಡಿಕೆ ಸರ್ ಅದೇ ಸರ್, ಗುಂಡಿ ತೊಗೋದು, ಗಿಡ ತುಳಿಯೋದು, ಗಿಡ ತರೋದಾಗ್ಲಿ, ಖರ್ಚು ಬರುತ್ತೆ ಅಷ್ಟೇ. ಅದೇ ಇದೆ ಅಂತ ಹೇಳಿದಾರೆ, ನೋಡ್ಬೇಕು ಸರ್. ಅದ್ರ ಬೆಳಿತಿದ್ದೀವಿ, ಈಗ ತನ ವಸ್ತ ಬೆಳಿತಿದ್ದೀವಿ ನಾವು, ಎರಡು ವರ್ಷ ಇದೆ, ನೋಡೋಣ ಸರ್ ಬೆಳಿತೀವಿ. ಅಂದ್ರೆ ನಿಮ್ ಪ್ರಕಾರವಾಗಿ ಹತ್ತಿ ಮೆಕ್ಕೆಜೋಳದಲ್ಲಿ ಎಷ್ಟು ಬಂತು ಲಾಭ ತಮ್ಗೆ ಸರ್? ಹೋದ ವರ್ಷ ಸರ್ ಎಲ್ಲ ಲಾಸ್ ಸರ್, ಬೆಳವಣಿಗೆನೆ ಇಲ್ಲ, ಎಲ್ಲ ಲಾಸ್. ಹತ್ತಿಗೂ ಲಾಸು, ಮೆಕ್ಕೆಜೋಳದಾಗೂ ಲಾಸು, ರಾಗಿ ಏನೋ ಬೆಳಿತೀವಿ ಅದು ಮನೆ ಊಟಕ್ಕಾಗತ್ ಬಿಡ್ರಿ, ಇವೆಲ್ಲ ಲಾಸು. ಲಾಸ್ ಅಂದ್ರೆ ಬಂದಿದ್ದು ನೀವು ಹಾಕಿದ್ದು ಬಂಡವಾಳಕ್ಕೆ ಬಂದಿದ್ದು? ಇಲ್ಲ ಸರ್, ಹಾಕಿದ ಬಂಡವಾಳ ಅರ್ಧಕ್ಕರ್ಧ ಸಿಗುತ್ತೆ ಸರ್, ನಾವು ಮಾಡಿರೋ ಕೂಲಿ ಅದೇ ಸಿಗಲ್ಲ. ಅದೇ ನಾವು ಹಾಕಿರೋ ಬಂಡವಾಳ ತಗೋಬಹುದು ಅಷ್ಟೇ, ನಾವು ಮಾಡಿರೋ ಕೂಲಿ ಸಿಗಲ್ಲ. ನಮ್ಮ ಮೂಲಕ್ಕೆ ನಾವೇ ಗೇಮೆ ಮಾಡಿ ನಾವೇ ತಗೊಂಡು ನಾವೇ ಇದು ಮಾಡ್ಬೇಕಾಗತ್ತೆ ಅಷ್ಟೇ. ಬಟ್ ಅಡಿಕೆಯಿಂದ ಆದಾಯ ಇದೆ ಅಂತ ತಮಗೆ ಮುಂದೆ ಇದೆ ಆಲೋಚನೆ? ಮುಂದಾಲೋಚನೆ ಅಂದ್ರೆ ಸರ್, ಅಡಿಕೆ ಬೆಳೆ ಈಗೂ ಸಮೇತ